संकट के समय प्रधानमंत्री फसल बीमा योजना किसानों के लिए वरदान है। अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने यह है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा, योजना से हर साल जुड़ रहे हैं 5 करोड़ से ज्यादा किसान, अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ಸಹಕಾರದ ಬಲದಲ್ಲಿ ಏಳಿಗೆ ಎಡೆಗೆ ಸಾಧೋಣ, ಜನ ಸಹಕಾರದ ಶಕ್ತಿಯೊಂದಿಗೆ ನುಕ್ಕುತ ಮುಂದೆ ನಡೆಯೋಣ, ಜನಮಾನಸದಲ್ಲಿ ಕ್ರಾಂತಿಯು ಭರವಸೆ ಮೂಡಿಸಿದೆ, ನಾವೆಲ್ಲ ಸೇರಿ ಸಹಕಾರವೇ ನಮ್ಮ ಏಳಿಗೆ ಆತುರು, ಹೊಸ ಕಾಲಕ್ಕೆ ಸಹಕಾರವೇ ಭಾರತದ ಬಲವು। ಕೃಷಿ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ। किसान भाइयों एवं बहनों, मैं कृषि एवं किसान कल्याण मंत्री राधा मोहन सिंह बोल रहा हूँ। आपको मालूम होगा कि भारत सरकार के कृषि मंत्रालय ने किसानों के कल्याण के लिए कई योजनाएं चलाई हैं, जिसमें एक राष्ट्रीय खाद्य सुरक्षा मिशन है, जिसके तहत दलहन उत्पन्न बढ़ाने के लिए पूरे देश में इस मिशन को चलाया जा रहा है। इसके तहत किसानों को सभी दलहनी फसलों के बढ़िया बीज खरीदने पर 25 रुपये प्रति किलो की दर से अनुदान दिया जा रहा है, यानी बीज की कीमत यदि 75 रुपया प्रति किलो है तो आपसे सिर्फ 50 रुपये लिए जाएंगे। नई तकनीक से दाल की फसल उगाने के लिए 12,500 रुपये प्रति हेक्टेयर तक का अनुदान भी मोदी सरकार दे रही है, और स्पेयर, प्लांटर, थ्रेसर, रोटावेयर जैसे कृषि यंत्रों की खरीद पर भी हमारी सरकार की ओर से 50% का अनुदान दिया जा रहा है। कीटों, फफूंदी नाशक दवाओं, जिप्सम आदि के खरीद पर भी अनुदान दिया जा रहा है। कृपया आप अपने जिला कृषि पदाधिकारी से अवश्य संपर्क करें। धन्यवाद। ಮೊದಲಿಗೆ ಕೇಳೋಣ ಕೃಷಿ ಅನುಭವ ಕುರಿತು ಕೊಪ್ಪಳ ತಾಲೂಕಿನ ಚಿಲುಕುಮ್ಕಿ ಗ್ರಾಮದ ಹನುಮಪ್ಪ ಅಮರಪ್ಪ ಕುದುರೆಮೂತಿ ಅವರೊಂದಿಗೆ ಸಂದರ್ಶನವನ್ನ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಚಿಲುಕುಮ್ಕಿ ಗ್ರಾಮದ ರೈತರಾಗಿರ್ತಕ್ಕಂಥ ಹನುಮಪ್ಪ ಅಮರಪ್ಪ ಕುದುರೆಮೂತಿ ಇವರು ನಮ್ಮೊಟ್ಟಿಗೆ ಇದ್ದಾರೆ. ನಮಸ್ಕಾರ ಹನುಮಪ್ಪರೇ. ನಮಸ್ಕಾರ ಸರ್. ಹನುಮಪ್ಪರೇ, ನಿಮ್ಮ ಕೃಷಿ ಕುಟುಂಬದ ಒಂದು ಸ್ವಲ್ಪ ಸಂಕ್ಷಿಪ್ತ ಪರಿಚಯ ಮಾಡಿಕೊಡಿ. ನಾವು ಚಿಲುಮುಖಿ ಗ್ರಾಮದ ನಿವಾಸಿ ಸರ್. ಹನುಮಪ್ಪ ಕುದುರೆಮೂತಿ ಅಂತ ಸರ್. ಎಷ್ಟು ಎಕರೆ ಭೂಮಿ ಇದೆ ಹನುಮಪ್ಪರೇ? ನಮ್ಮ ಟೋಟಲ್ 8 ಎಕರೆ ಜಮೀನು ಇದೆ ಸರ್. ಇಲ್ಲಿ 4 ಎಕರೆ ಮಾಡ್ತಾ ಇದ್ದೀವಿ ಸರ್. ನಾವು ಎಲ್ಲಿ? ಇಲ್ಲಿ ಊರ ಹತ್ರ ಇದೆ, ಚಿಲುಕುಮುಖಿಯಲ್ಲಿ, ಹೊಸೂರದಲ್ಲಿ. ಅಲ್ಲಿ ಒಂದು 4 ಎಕರೆ ಇದೆ ಸರ್. ಅದು ಒಂದು ಕೆರೆ ಜಮೀನು ಆಗಿರೋದ್ರಿಂದ ಒಂದು 2 ಎಕರೆ ತಿರುಷ್ಟಿಯಾಗಿ ಲಾಸ್ ಆಗುತ್ತೆ ಸರ್. 2 ಎಕರೆ ಈಗ ನಮ್ಮ ಅಣ್ಣರ ಮಾಡಿದ್ರು ಸರ್, ಸಿಮೃತ ಪಾಂಡರ್ ಅಂತೇಳಿ ಅವರೇ ಮಾಡಿದ್ರು ಸರ್. ಈಗ ಇಲ್ಲಿ ಚಿಲುಕುಮುಖಿ ಗ್ರಾಮದಲ್ಲಿ 4 ಎಕರೆ ಭೂಮಿ ಇದೆ ಅಂತ ಹೇಳಿದ್ರಲ್ಲ, ಇದು ಏನು ಮಳೆ ಆಶ್ರಿತನೋ ನೀರಾವರಿನೋ ಹೇಗೆ? ನೀರಾವರಿ, ಕೊಳವೆ ಬಾವಿ ಇದೆ ಸರ್. ಕೊಳವೆ ಬಾವಿ. ಎಷ್ಟು ಹಾಕ್ಸಿದ್ರಿ ಬೋರು? ಬೋರ್ 3 ಇದೆ ಸರ್, ಅದರಲ್ಲಿ 2 ನಡೀತಿದೆ ಸರ್. ಇವಾಗ 2 ನಡೀತಾ ಇದೆ. ಕೊಳವೆ ಬಾವಿಯಲ್ಲಿ ನೀರು ವರ್ಷದ ಪೂರ್ತಿ ನಿಮಗೆ ನೀರು ಸಿಗ್ತದಾ ಅಥವಾ ಏರುಪೇರು ಆಗ್ತಿರ್ತದೆ? ಹೇಗೆ ಏರುಪೇರು ಆಗ್ತದೆ ಸರ್? ಮಳೆ ಮೇಲೆ ಅವಲಂಬನೆ ಇರುತ್ತೆ ಸರ್. ಅದು ಈಗ 2 ವರ್ಷದಿಂದ ನೀರು ಹೋಗಿಬಿಟ್ಟಿತ್ತು ಸರ್. ಹೌದಾ? ಹ್ಞೂ ಸರ್. ಈಗ 1 ವರ್ಷದಿಂದ ಮಳೆ ಆಗಿತ್ತಲ್ಲ ಸರ್, ಈಗ ಮತ್ತೆ ಸರ್ ರೀಚಾರ್ಜ್ ಆಗ್ಯಾವ ಸರ್. ಹತ್ತಿರದಲ್ಲಿ ಕೆರೆಗಳು ಇದಾವ? ಕೆರೆ ನಮ್ಮ ಜಮೀನಲ್ಲಿ ಇಲ್ಲ ಸರ್. ಚಿಲುಮುಖಿ ಸೀಮಾದಲ್ಲಿ ಕೆರೆ ಇಲ್ಲ ಸರ್. ಕೆರೆಗಳಿಲ್ಲ? ಕೆರೆಗಳಿದ್ದಿದ್ರೆ ನಿಮಗೆ ಒಂದು ಸ್ವಲ್ಪ ಕೊಳವೆ ಬಾವಿಯಲ್ಲಿ ನೀರು ಇರ್ತಿತ್ತೇನೋ? ಅನುಕೂಲ ಆಗುತ್ತೆ ಸರ್. ಅದು ಆಗುತ್ತೆ ಸರ್. ಸೊ ನೀರಿನ ಸಮಸ್ಯೆ ಇದೆ ನಿಮ್ಮ ಭಾಗದಲ್ಲಿ? ನೀರಿನ ಸಮಸ್ಯೆ ಇದೆ ಸರ್. ಮಣ್ಣಿನ ಗುಣಮಟ್ಟ ಎಂಥದ್ದು ನಿಮ್ಮ ಭೂಮಿದು? 1.5 ಎಕರೆ ಕಪ್ಪು ಮಿಶ್ರಿತ ಭೂಮಿ ಇದೆ ಸರ್. ಉಳಿದಂತೆ ನಮ್ಮ ಬಿಳಿ ಮಣ್ಣು ಮಸಾರಿ ಇದೆ ಸರ್. ಏನೇನು ಬೆಳೀತಾ ಇದ್ದೀರಿ ನೀವು? ನಾವು ಇಲ್ಲಿ ಮೆಕ್ಕೆಜೋಳ, ಸಜ್ಜೆ, ತೊಗರಿ, ಆಮೇಲೆ ಬೀಜೋತ್ಪಾದನೆಯಲ್ಲಿ ಸ್ವಲ್ಪ ಕಲ್ಲಂಗಡಿ, ಸ್ವಲ್ಪ ತುಪ್ಪರಿ ಬೆಳಿತೀವಿ ಸರ್. ಇವಾಗ 1.75 ಎಕರೆ ಈರುಳ್ಳಿಗೆ ರೆಡಿ ಮಾಡ್ಕೊಂಡಿವಿ ಸರ್. ಈರುಳ್ಳಿ ನಿಮ್ಮ ಭಾಗದಲ್ಲಿ ಸುಮಾರು ಜನ ರೈತರು ಬೆಳೀತಾ ಇದ್ದಾರೆ, ಯಾಕೆ ಈ ಹವಾಮಾನಕ್ಕೆ ಅದು ಹೊಂದಾಣಿಕೆ ಆಗಿದೆ ಅಂತಲೇ? ಹೇಗೆ ಬೆಳೀತಾ ಇದ್ರೆ? ಇಲ್ಲಿ ಇಳುವರಿ ಕಡಿಮೆ ಸರ್, ನಮ್ಮಲ್ಲಿ ಬೆಳೀತಾ ಸರ್. ಇಳುವರಿ ಕಡಿಮೆ ಸರ್, ನೀರು ಜಾಸ್ತಿ ಬೇಕು ಸರ್ ಅದಕ್ಕೆ. ತೇವಾಂಶ ಹಿಡಿದಿಡ ಇಲ್ಲ ನಮ್ಮ ಭೂಮಿ. ಹೌದಾ? ಹಂಗಾಗಿ ಇಳುವರಿ ಕಡಿಮೆ ಆಗುತ್ತೆ ಸರ್. ಇತ್ತೀಚೆಗೆ ಮಳೆ ಒಂದು ಕಡಿಮೆ ಆದ ಅದಕ್ಕೆ ಈರುಳ್ಳಿ ಬೆಳೆಯಾರು ಕಡಿಮೆ ಆಗಿದೆ ಸರ್ ಇಲ್ಲಿ. ಮನೆಯಾಗ ಸ್ವಲ್ಪ ಸ್ವಲ್ಪ ಬೆಳ್ಕಂತಾರ ಸರ್, ಮಾರ್ಲಿಕ್ಕೆ ಆಗಲ್ಲ ಸರ್. ಮಾರ್ಲಿಕ್ಕಾಗಲ್ಲ, ನಿಮಗೆ ಎಷ್ಟು ಬೇಕು ಅಷ್ಟು ಬೆಳೀತಾ ಇದ್ದಾರೆ ಸರ್. ನೀವು ಎಷ್ಟು ಪ್ರಮಾಣದಲ್ಲಿ ಬೆಳೀತಾ ಇದ್ರಿ? ಈ ವರ್ಷ ನಾವು ಈ ಶೇಖರಣಾ ಘಟಕ ಮಾಡಿಕೊಂಡ್ರಲ್ಲಿ ಒಂದು ಮುಕ್ಕಾಲು ಎಕರೆ ಮಾಡ್ಕೊಂಡಿವಿ ಸರ್. ಶೇಖರಣಾ ಘಟಕ ಮಾಡ್ಕೊಂಡಿದ್ದೀವಿ ಸರ್. ಈ ಈರುಳ್ಳಿ ಶೇಖರಣಾ ಘಟಕ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕು, ಎಷ್ಟು ಜಾಗ ಇರಬೇಕಪ್ಪ ಒಬ್ಬ ರೈತನಿಗೆ, ಈರುಳ್ಳಿ ಬೆಳೆಗಾರರಿಗೆ? ಅವರು 2.5 ಎಕರೆ ಪಾಣಿ ತೊಗೊಂಡು ಮಾಡಿದ್ದಾರೆ ಸರ್, ಕಡಿಮೆ ಅಂದರೆ ಅದರಲ್ಲಿ ಮಾಡಿದ್ದಾರೆ ಸರ್. ಅಲ್ಲಲ್ಲ, ಈರುಳ್ಳಿ ಎಕರೆ ಶೇಖರಣಾ ಘಟಕ ಮಾಡ್ತಿರಲ್ವಾ, ಸ್ಟಾಕ್ ಮಾಡ್ಕೊಳ್ಳಿ, ಘಟಕಕ್ಕೆ ಜಾಗ ಎಷ್ಟಿದ್ರೆ ಸಾಕು? ಘಟಕಕ್ಕೆ 15x40 ಮಾಡಿದ್ವಿ ಸರ್. 15x40 ಅಡಿ. ಅವ್ರದ್ದು ನಿಯಮ ಇರೋದು 13x40 ಇದೆ ಸರ್, ನಾವು 15x40 ಮಾಡಿದ್ವಿ ಸರ್. 15 ಅಡಿ ಅಗಲ, 40 ಅಡಿ ಉದ್ದ ಇದೆ. ಶೇಖರಣಾ ಘಟಕ ಯಾವ್ದ್ರಿಂದ ಮಾಡಿದ್ರಿ ಅಂದ್ರೆ ಏನು ಏನು ಬಳಸಿ ಬಳಕೆ ಮಾಡಿ? ಕೆಬ್ಬಣದ್ದು, ಅದು ಜಾಲರಿ ಕೆಬ್ಬಣದ್ದು ಎಲ್ಲ ಫ್ರೇಮ್ ಮಾಡಿ ಎಲ್ಲ ಮೇಲೆ ಸೀಟ್ ಹಾಕಿವ್ರಿ, ತಗಡು ಸೈಡ್ ಎಲ್ಲ ಜಾಲರಿ ಹಾಕಿದ್ವಿ ಸರ್. 4 ಫುಟ್ ಅಗಲ, 4 ಫುಟ್ ಹತ್ತಿರದಂತೆ ಎರಡು ಬಾಜು ಜಾಲರಿ ಹಾಕೊಂಡಿವಿ ಸರ್. ಜಾಲರಿ ಹಾಕೊಂಡಿದ್ದೀರಿ. ಈಗ ಇದರಿಂದ ಶೇಖರಣಾ ಘಟಕದಿಂದ ಈರುಳ್ಳಿ ಬೆಳೆಗಾರರಿಗೆ ಯಾವ ರೀತಿ ಲಾಭಗಳಾಗ್ತದೆ? ಇದು ಮಾರ್ಕೆಟ್ ರೇಟ್ ಇಲ್ಲದೇ ಇದ್ದಾಗ ನಾವು ಶೇಖರಣಾ ಮಾಡಿಕೊಂಡು ರೇಟ್ ಇದ್ದಾಗ ಮಾರಲಿ ಅನ್ನೋದಕ್ಕೆ ಸರ್ಕಾರದ ಉಪಯೋಗ ಸರ್ ಇದೆ. ಹೌದಾ? ಅನುಕೂಲತೆ ಮಾಡಿಕೊಟ್ಟಿದ್ದಾರೆ. ಈ ಭಾಗದಲ್ಲಿ ನೀವು ಒಬ್ಬರು ಅದರ ಫಲಾನುಭವಿಗಳು. ಹೌದು ಸರ್. ಎಷ್ಟು ಜನ ಆ ರೀತಿ ಶೇಖರಣಾ ಘಟಕಗಳನ್ನು ಮಾಡ್ಕೊಂಡಿದ್ದಾರೆ? ಇಲ್ಲಿ ಒಂದು 8-10 ಜನ ಅಂತ ಇರ್ಬೋದು ಸರ್. ಇಲ್ಲಿ ನಮ್ಮೂರಲ್ಲಿ ಐತೆ ಸರ್. ಒಂದು ಈರುಳ್ಳಿ ಶೇಖರಣಾ ಘಟಕ ಮಾಡ್ಕೊಳ್ಳೋದಕ್ಕೆ ಎಷ್ಟು ಖರ್ಚು ಬರುತ್ತೆ ಹನುಮಪ್ಪರೆ? ಒಂದು 20-30 ಸಾವಿರ ಬರ್ತದೆ. 1,30,000-30,000ವರೆಗೆ ಖರ್ಚಾಗಿದೆ ಸರ್. ಸರ್ಕಾರದಿಂದ 86,000-86,500 ಸಹಾಯಧನ ಸಿಗುತ್ತೆ ಸರ್. ಆ ಸಹಾಯಧನ ಹಂತಂತವಾಗಿ ಸಿಗುತ್ತಾ, ಒಮ್ಮೆಗೆ ಹಾಕ್ತಾರೋ ಹೇಗೆ? ಒಂದೇ ಟೈಮ್ ಹಾಕಿದ್ದಾರೆ ಸರ್. ಒಂದೇ ಟೈಮ್? ಕೆಲಸ ಎಲ್ಲ ಮುಗಿದ್ಮೇಲೆ ಹಾಕ್ತಾರ? ಕೆಲಸ ಮುಗಿದ್ಮೇಲೆ ಹಾಕಿದ್ದಾರೆ ಸರ್ ಅವರು. ಕೆಲಸ ನಾವು ಬಂಡವಾಳ ಹಾಕಿ ನಾವೇ ಮಾಡ್ಕೋಬೇಕು, ಆಮೇಲೆ ಹಾಕಿದ್ದಾರೆ ಸರ್ ಅವರು. ಈಗ ಅದು ನಿಮಗೆ ಉಪಯೋಗವಾಗಿದೆ? ಉಪಯೋಗ ಆಗಿದೆ ಸರ್. ಎಷ್ಟು ವರ್ಷ ಆಯಿತು ಇದು ಮಾಡಿಕೊಂಡು ನೀವು ಈರುಳ್ಳಿ ಶೇಖರಣಾ ಘಟಕ ಮಾಡಿಕೊಂಡು? ನಾವು ಮಾಡಿ 8-10 ತಿಂಗಳು ಆಗಿದೆ ಸರ್ ಈಗ. ಹೌದಾ? ಬಿಲ್ಲಾಗಿ ಈಗ ನಾವು 1 ತಿಂಗಳು ಆಗಿದೆ ಸರ್ ನಮ್ಮದಾಗಿ. ಒಂದು ಬೆಳೆಗಾದ್ರೂ ಉಪಯೋಗ ಆಗಿದೆಯಾ? ಇದೇ ಫಸ್ಟ್ ನಾವು ಹಾಕಿರೋದು ಈಗ. ಇನ್ಮೇಲೆ ನಿಮಗೆ ಅದು ಉಪಯೋಗವಾಗ್ತದೆ ಸರ್. ಸೊ ಈರುಳ್ಳಿ ಮಾರುಕಟ್ಟೆಯಲ್ಲಿ ಬೆಲೆ ಏರುಪೇರು ಆದರೆ ಇನ್ಮೇಲೆ ಹನುಮಪ್ಪ ಅವರಿಗೆ ತೊಂದರೆ ಆಗಲ್ಲ? ತೊಂದರೆ ಆಗಲ್ಲ ಸರ್. 4 ದಿವಸ ಹೆಚ್ಚು ಕಡಿಮೆ ಮೇಲೆ ನಾವು ಸ್ಟಾಕ್ ಮಾಡ್ಕೊಂಡು ಆಮೇಲೆ ಮಾರಾಟ ಮಾಡ್ಬೋದು ಸರ್. ಮೊದಲು ಹೆಂಗಿತ್ತು ನಿಮ್ಮ ಸಮಸ್ಯೆ ಇದು ಈರುಳ್ಳಿ ಬೆಳೆಗಾರರಿಗೆ? ಜನರು ಏನು ಮಾಡ್ತಾರೆ ಸರ್, ಮಾರ್ಕೆಟ್ ಹೋಗಿದ್ಬಿಡ್ತಾರೆ ಸರ್. ಎಲ್ಲರೂ ಅಲ್ಲಿ ಮಾರ್ಕೆಟ್ನಲ್ಲಿ ಮಾಲ್ ಸಾಕಷ್ಟು ಆದಾಗ ಮಾರ್ಕೆಟ್ ರೇಟ್ ಬಿದ್ದು ಹೋಗ್ಬಿಡ್ತಾರೆ ಸರ್. ಸ್ಟಾಕ್ ರೂಮ್ ಇಲ್ಲದ ಅವಶ್ಯ ಇರ್ತದೆ ಜನರಿಗೆ, ರೈತರಿಗೆ ಅನುಕೂಲತೆ ಇಲ್ಲದ ಒಯ್ದು ಬಿಡ್ತಾರೆ ಮಾರ್ಕೆಟ್ಗೆ, ಅಲ್ಲಿ ಮತ್ತೆ ರೈತನಿಗೆ ಲಾಸ್ ಆಗ್ತದೆ ಸರ್. ಇವಾಗ ಇದು ಒಂದು ಅನುಕೂಲ ಮಾಡಿಕೊಂಡ್ರೆ ಜನರಿಗೆ ಅನುಕೂಲ ಆಗ್ತದೆ ಸರ್ ರೈತರಿಗೆ. ಹೌದಾ? ಅಂತೂ ಈರುಳ್ಳಿ ಶೇಖರಣಾ ಘಟಕ ಮಾಡ್ಕೊಂಡಿದ್ರಿ, ಈರುಳ್ಳಿ ಇನ್ಮೇಲೆ ನಿಮಗೆ ಬೆಲೆ ಸಮಾಧಾನ ತೃಪ್ತಿಕರವಾಗಿದ್ದಾಗ ಮಾತ್ರ ನೀವು ಮಾರುಕಟ್ಟೆಗೆ ಹೋಯ್ತೀರಿ. ಹೌದು ಸರ್. ಅದು ಗಟ್ಟಿ ನಿರ್ಧಾರ ಮಾಡ್ಕೊಂಡಿದ್ದೀರಿ? ನಿರ್ಧಾರ ಮಾಡ್ಬೋದು ಸರ್. ಇನ್ಮೇಲೆ ಯಾರು ದಲ್ಲಾಳಿಗಳು ಅವರು ಇವರು ಕಾಟಗಳು ಇರಲ್ಲ ಇನ್ಮೇಲೆ ನಿಮಗೆ? ದಲ್ಲಾಳಿಗಳ ಕಾಟ ಇದ್ದೇ ಇರುತ್ತೆ ಸರ್ ರೈತರಿಗೆ. ಮಾರ್ಕೆಟ್ ಅಂದಮೇಲೆ ಅವ್ರ ದಲ್ಲಾಳಿಗಳ ಮತ್ತೆ ಇದ್ದೇ ಇರ್ತಾರೆ ಸರ್. ಅದು ಮತ್ತೆ ನಾವು ಹೋಯ್ದ ಮಾರ್ಕೆಟ್ಗೆ ಹೋದ್ರೆ ಮತ್ತೆ ಅಲ್ಲಿ ದಲ್ಲಾಳಿಗಳ ಇದ್ದೇ ಇರ್ತಾರೆ ಸರ್. ಇಲ್ಲಿ ನಾವಂತೂ ಮಾರಾಟ ಮಾಡಕ್ ಆಗಲ್ಲ ಸರ್. ನೀವು ಬೆಳೆಯುವಂತ ಬೆಳೆ ಈರುಳ್ಳಿ ಬೆಳೆ ಯಾವ ತಳಿ ಇದು, ಯಾವ ಮಾದರಿ ಇದು? ಈಗ ಅದು ಮಾರ್ಕೆಟ್ನಲ್ಲಿ ಬಂದು ತಂದಿರಿ ಸರ್, ಅದು ಯಾವುದು ನನಗೆ ಅಷ್ಟು ಗೊತ್ತಿಲ್ಲ ಸರ್. ನಮ್ಗೆ ಇಲ್ಲಿ ಸಿಫಾರಿತ ಆದಂತ ಇಲ್ಲಿ ಬೆಳೆಯುವಂಥದ್ದನ್ನ ಕೊಡ್ತಾರೆ ಸರ್. ನೀವು ಬೀಜ ಈರುಳ್ಳಿ ಬೆಳೆಯನ್ನು ಬೆಳಿಬೇಕು ಅನ್ನೋದಾದ್ರೆ ಬೀಜ ಮಾರ್ಕೆಟಲ್ಲಿ ತರ್ತೀರಾ, ಅಥವಾ ಯಾರಾದರೂ ರೈತರು ಬೀಜೋತ್ಪಾದನೆ ಮಾಡ್ತಾ ಇರ್ತಾರೆ ಈರುಳ್ಳಿ ಬೆಳೆಗಾರರು, ಅಂಥವ್ರ ಹತ್ರ ತಗೊಳ್ತೀರಾ? ಈಗ ನಾವು ಮಾಡಿದಂಥದ್ದು ಈ ಸೀಡ್ನವರು ಕೊಟ್ಟಿದ್ದಾರೆ ಸರ್. ಈಗ ಆ ಒಂದು ಬೀಜೋತ್ಪಾದನೆ ಕಂಪ್ನಿಯವರೇ ಕೊಟ್ಟಿದ್ದಾರೆ. ಕಂಪ್ನಿಯವರು ಕೊಟ್ಟಿದ್ದಾರೆ? ಕೊಟ್ಟಿದ್ದಾರೆ, ಅದನ್ನೇ ಮಾಡಿದ್ದೀವಿ ಸರ್. ವಿಶ್ವಾಸಾರ್ಹವಾದ ವಿಶ್ವಾಸ ಮತ್ತು ಕಂಪ್ನಿಯವರು ನಾವು ನಂಬಿದ್ದೀವಿ ಸರ್, ಮತ್ತು ಮಾಡೋದು ಸರ್. ಮೊದಲೆಲ್ಲ ಹೆಂಗೆ ಮಾಡ್ತಿದ್ರಿ? ಮೊದಲಂತೂ ಅಲ್ಲಿ ರೈತರು ಇಲ್ಲಿ ಬೆಳೆದಂಥ ರೈತರ ಕಡೆನೇ ಸ್ವಲ್ಪ ಸ್ವಲ್ಪ ಆಗಿ ತಂದು ನಮ್ಮ ಮನೆ ಬಳಕೆ ಮಾಡ್ಕೊತಿದ್ದಾರೆ. ಆ ಗುಣಮಟ್ಟ ಈ ಗುಣಮಟ್ಟಕ್ಕೆ ಏನಾದರೂ ವ್ಯತ್ಯಾಸ ಆಗಿದೆ? ಬೆಳೆದ ಮೇಲೆ ಗೊತ್ತಾಗುತ್ತೆ ಸರ್, ಇವಾಗಿನ ಮಾಡಿರೋದು ಸರ್. ಇದೇ ಫಸ್ಟ್ ಅಲ್ರಿ ನಾವು ಮಾಡಿರೋದು ಇವಾಗ. ಸರಿ, ಆಮೇಲೆ ನೀವು ಇದಲ್ದೇ ಇನ್ನೊಂದು ಹೇಳಿದ್ರಿ, ನೀವು ಕಲ್ಲಂಗಡಿ ಸೀಡ್ಸನ್ನು ಸುಮಾರು 4-5 ವರ್ಷಗಳಿಂದ ಮಾಡ್ತಾ ಇದ್ರಿ, ಕಲ್ಲಂಗಡಿ ಬೀಜೋತ್ಪಾದನೆ ಮಾಡ್ತಾ ಇದ್ರಿ. ಈ ಬೀಜೋತ್ಪಾದನೆ ಚಟುವಟಿಕೆಗೆ ಯಾಕೆ ಬಂದ್ರಿ? ಈ ನಮ್ಮ ಭಾಗದಲ್ಲಿ ಮತ್ತು ಬೀಜೋತ್ಪಾದನೆ ಜಾಸ್ತಿ ಇದೆ ಸರ್, ಅದರಿಂದ ನಮ್ಮ ಹನಿ ನೀರಾವರಿಗೆ ಅದು ಅನುಕೂಲತೆ ಇದೆ ಸರ್. ಬೀಜೋತ್ಪಾದನೆಯಲ್ಲಿ ಅವ್ರ ಕಂಪ್ನಿಯವ್ರು ಸ್ವಲ್ಪ ಮಲ್ಚಿಂಗ್ ಕೊಡೋದಕ್ಕೆ ನಾವು ಡ್ರಿಪ್ ಅಳವಡಿಕೆ ಮಾಡೋದ್ರಿಂದ ನೀರಿನ ಉಳಿತಾಯ ಇದೆ ಸರ್. ಮತ್ತು ಅದು ಅದರಿಂದ ನಮಗೆ ಅನುಕೂಲತೆ ಇದೆ ಸರ್. ನೀರಿನ ಉಳಿತಾಯದಲ್ಲಿ ನಾವು ಬೀಜೋತ್ಪಾದನೆಗೆ ತೊಡಗ್ತಾರೆ ಎಲ್ಲರೂ ಇಲ್ಲಿ. ಈ ಬೀಜೋತ್ಪಾದನೆ ಚಟುವಟಿಕೆ ಲಾಭದಾಯಕನ ಬೇರೆ ಸಾಮಾನ್ಯ ಬೆಳೆಗಳಿಗೆ ಹೋಲಿಕೆ ಮಾಡಿದರೆ? ಸಾಮಾನ್ಯ ಬೆಳೆಗಿಂತ ಉಳಿತಾಯ ಇದೆ, ಉಳಿತಾಯ ನೀರಿನ ಉಳಿತಾಯದ ಜೊತೆಗೆ ಹಣನೂ ಲಾಭದಾಯಕ ಐತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಖರ್ಚು ಜಾಸ್ತಿ ಬಂದು ಇಳುವರಿ ಕುಂಠಿತ ಆಗಿದೆ ಸರ್. ಓಹೋಹೋ. ಈಗ ಮತ್ತೆ ನಾವು ಮಾಡಿದ ಬೆಳೆ ಆಗ್ಯದಲ್ಲ ಸರ್, ಹಂಗಾಗಿ ಸ್ವಲ್ಪ ಇಳುವರಿ ಕುಂಠಿತ ಆಗ್ಯದ ಸರ್. ನೀವು ಹೇಳಿದ್ರಿ ಇತ್ತೀಚಿನ ಖರ್ಚುಗಳು ಜಾಸ್ತಿ, ಏನೇನು ಖರ್ಚುಗಳು ಈಗ ಜಾಸ್ತಿ ಆಗ್ತಿದೆ? ಇತ್ತೀಚಿನ ಖರ್ಚುಗಳಲ್ಲಿ ಅಂದ್ರೆ ಈಗ ಕೂಲಿ ಲೇಬರ್ ಚಾರ್ಜ್ ಜಾಸ್ತಿ ಇದೆ, ಆಮೇಲೆ ಗೊಬ್ಬರ ಇವು ಸ್ವಲ್ಪ ಜಾಸ್ತಿ ಇದೆ. ಕಂಪನಿಯವರು ಅದೇ ಹಿಂದಿನ ರೇಟ್ ಇವತ್ತು ಕೊಡ್ತಾ ಇದ್ದಾರೆ. ಕಂಪನಿಯವ್ರು ನಿಮಗೆ ಗೊಬ್ಬರ ಇದೇನಾದ್ರೂ ಕೊಡಲ್ವಾ ಸಹಾಯಕ್ಕೆ? ಇಲ್ಲ ಸರ್, ಕೊಡಲ್ಲ. ಮಲ್ಚಿಂಗ್ ಒತ್ತು ಕೊಡ್ತಾರೆ ಸರ್. ಮಲ್ಚಿಂಗ್ ಫ್ರೀಯಾಗಿ ಕೊಡ್ತಾರ? ಇಲ್ಲ ಸರ್, ಅದು ಪೇಮೆಂಟ್ನಲ್ಲಿ ಮುರ್ಕೊಳ್ತಾರೆ ಸರ್. ಮುರ್ಕೊಳ್ತಾರೆ ಸರ್, ಬಿಲ್ ಮಾಡೋ ಮುಂದೆ ಮುರಿತಾರೆ ಸರ್. ಮುರಿತಾರೆ ಎಷ್ಟು ಕೆ ಜಿ ತೂಕ ಆಗಿರ್ತದೆ? ಎಷ್ಟು ಎಕರೆಯಲ್ಲಿ ನೀವು ಕಲ್ಲಂಗಡಿ ಬೀಜ ಉತ್ಪಾದನೆ ಮಾಡ್ತಾಯಿದ್ರಿ? ಇವಾಗ 1 ಎಕರೆ ಇದೆ ಸರ್. 1 ಎಕರೆ ಹಿಂದೆ ಎಲ್ಲ ಎಷ್ಟೆಷ್ಟು ಲಾಭ ತಗೊಂಡಿದ್ದೀರಿ? ಅದು 1 ಎಕರೆಯಲ್ಲಿ ನೋಡ್ರಿ 25-30 ಕಿಲೋ ಬೀಜ ಬರ್ತದೆ ಸರ್. ಹೆಂಗೆ ಬೆಲೆ ಇರುತ್ತೆ ಅದು? ಬೆಲೆ ಅದು 2200 ರೂಪಾಯಿ ಆಗ್ತಾರೆ 2000 ಕೆಲವು ಕಂಪನಿಯವರು 2200 ಆಗ್ತಾರೆ ಕೆಜಿಗೆ. ಕೆಜಿಗೆ ಅದು ಹಿಂದೆ ಅದೇ ರೇಟ್ ಐತ್ರಿ, ಇವಾಗೂ ಅದೇ ರೇಟ್ ಕೊಡೋದ್ರಿಂದ ರೈತನಿಗೆ ಸ್ವಲ್ಪ ಉಳಿತಾಯ ಕಡಿಮೆ ಆಗ್ತದೆ ಸರ್. ಕಡಿಮೆ ಆಗ್ತದೆ. ಈ ವರ್ಷ ಅಂತೂ ವಾತಾವರಣ ಏರುಪೇರಿನಿಂದ ಇಳುವರಿ ಭಾಳ ಕುಂಠಿತ ಆಗಿದೆ ಸರ್. ಓಹೋಹೋ, ಏನಾಯ್ತು, ಏನು ಸಮಸ್ಯೆ ಆಯಿತು? ಇವಾಗ ಬೆಳೆನೇ ವಾತಾವರಣ ಇದ್ದ ಕ್ಲೈಮೇಟ್ ಸರಿ ಇಲ್ಲದ ಕಾರಣ ಬೆಳೆನೇ ಕರಿಗೋಗಿತ್ತು ಸರ್ ಬಳ್ಳಿ. ಹೌದಾ? ಈಗ ಎಷ್ಟು ಸಣ್ಣ ಕಾಯಿ ಇರೋದ್ರೊಳಗೆ ಈಗ ಬಳ್ಳಿ ಕರಿಗೋಗ್ಬಿಟ್ಟದೆ, ಇಳುವರಿ ಕುಂಠಿತ ಆಗ್ಬಿಡುತ್ತೆ ಸರ್. ಅದಕ್ಕೇನು ಪರ್ಯಾಯವಾಗಿ? ಪರ್ಯಾಯವಾಗಿ ಅವ್ರು ಏನೂ ಕೊಡೋದಿಲ್ಲ ಸರ್. ಇದಷ್ಟು ಇಳುವರಿ ಎಷ್ಟು ಬಂದಿರ್ತೋ ಅದನ್ನಂತೂ ಪೇಮೆಂಟ್ ಮಾಡ್ತಾರೆ ಸರ್. ಅವರು ಮಾಡ್ತಾರೆ. ಈಗ ಇದು ಸ್ವಲ್ಪ ನಮಗೆ ರೈತರಿಗೆಲ್ಲ ವಿವರಿಸಿ ಹೇಳಿ, ಪ್ರೊಸೆಸ್ ಏನೇನು ನಡೀತಾ ಇದೆ ಕಲ್ಲಂಗಡಿ ಬೀಜ ಉತ್ಪಾದನೆ ಮಾಡಬೇಕಂದ್ರೆ? ಆರಂಭದಿಂದಲೂ ಏನೇನು ಕೆಲಸ ಆಗುತ್ತೆ ಹೇಳ್ರಿ ಸ್ವಲ್ಪ ಕರೆಕ್ಟಾಗಿ. ಆರಂಭದಿಂದ ಅಂದರೆ ಭೂಮಿಯನ್ನು ಚೆನ್ನಾಗಿ ಉಳುಮೆ ಮಾಡ್ಕೋಬೇಕು ಸರ್. ಆಮೇಲೆ ನಾವು 5 ಫುಟ್ಗೊಂದು ಸಾಲು ಹೊಡಿತೀವಿ ಸರ್. ಸಾಲಿನಲ್ಲಿ ಸ್ವಲ್ಪ ಎರೆಹುಳು ಗೊಬ್ಬರ, ಆಮೇಲೆ ಡಿಎಪಿ, ಸ್ವಲ್ಪ ಪೊಟ್ಯಾಶ ಕಾಂಪ್ಲೆಕ್ಸ್ ಎಲ್ಲವನ್ನು ಸೇರಿಸಿ ಹಾಕ್ತೀವಿ ಸರ್. ಸಾಲಿಗೆ ಹಾಕಿ ಮಲ್ಚ್ ಹಾಕಿ ನಾವು ಬೀಜ ಊರ್ತೀವಿ ಸರ್. ಡ್ರಿಪ್ ಅಳವಡಿಕೆಯಿಂದ ಮಲ್ಚ್ ಊರಿದ ಮೇಲೆ ಆದಮೇಲೆ 15 ದಿವಸ ಪಿಂಚ್ ಅಂತ ಮಾಡ್ತೀವಿ ಸರ್. ಪಿಂಚ್ ಮಾಡಿದ್ಮೇಲೆ 2 ಅರಿ ಬಿಡ್ತೀವಿ ಸರ್. ನಾವು ಮತ್ತೆ 8 ದಿವಸಕ್ಕೆ 2 ಅರಿಗಳು ಬರ್ತಾವೆ ಅದರಲ್ಲಿ ಕವಲುಗಳು. ಅವು 2 ಬಿಟ್ಕೊಂಡು ಅದರಲ್ಲಿ ಮುಂದೆ ಒಂದು 9 ಎಲೆಯಿಂದ 11 ಎಲೆ ಕಾಯಿ ಮಗ್ಗೆ ಬರ್ತದೆ. ಅದನ್ನ ಪರಾಗಸ್ಪರ್ಶ ಮಾಡ್ತೀವಿ ಸರ್. ಪರಾಗಸ್ಪರ್ಶ ಮಾಡ್ತೀವಿ ಸರ್ ಒಂದು ವಾರ. ಅಲ್ಲಿಂದ ಪರಾಗಸ್ಪರ್ಶ ಮುಗಿದ ನಂತರ 45 ದಿವಸಕ್ಕೆ ಅದನ್ನ ಕಟಾವು ಮಾಡ್ತೀವಿ ಸರ್. 45 ದಿನಕ್ಕೆ ಕಟಾವು ಆಗ್ತದೆ. ತಿನ್ಲಿಕ್ಕೆ ಅಂದ್ರೆ 25-30 ದಿನದಲ್ಲಿ ಹಣ್ಣು ತಿನ್ಲಿಕ್ಕೆ ಬರ್ತದೆ ಸರ್. ನಮಗೆ ಬೀಜ ಬೇಕಲ್ಲ ಸರ್, ಅದಕ್ಕೆ 45 ದಿವಸ ಕಟಾವು ಮಾಡ್ತೀವಿ. ಈಗ ನೀವು ಬೀಜ ಮಾತ್ರ ಅದನ್ನ ಬಳಕೆ ತಗೊಳ್ತೀರಿ, ಆ ಹಣ್ಣನ್ನ ಮೊದಲಿಗೆ ವೇಸ್ಟ್? ಅದು ವೇಸ್ಟ್ ಸರ್. ಅದು ಮೊದಲಿಗೆ ಕೈಯಿಂದ ತೆಗಿತೀವಿ ಸರ್. ಇತ್ತೀಚೆಗೆ ಕೆಲವು ಮಿಷಿನ್ಗಳು ಬಂದಿದ್ದಾವೆ ಸರ್. ಹೌದಾ? ಹಾಕ್ಬಿಡ್ತೀವಿ ಸರ್. ಆದ್ರೂ ಚಾಲಿತ ಮಿಷಿನ್ಗಳು ಬಂದಿದ್ದಾವೆ. ಈಗ ಲೇಬರ್ ಅನುಕೂಲತೆ ಅದೊಂದು ತಪ್ಪಿಸ್ತದೆ ಸರ್. ಇವಾಗ ಆ ಹಣ್ಣಿನ ರಸ ಆಗಿರಲಿ, ಅದ್ರ ಒಳಗಿನ ಇದಾಗಿರ್ಬೋದು, ತೊಳೆ ಆಗಿರ್ಬೋದು, ಅದು ಉಪಯೋಗ ಬರಲ್ವಾ? ಉಪಯೋಗ ಬರೋದಲ್ಲ ಸರ್. ತಿನ್ನಲಿಕ್ಕೆ ಅಥವಾ ಅದನ್ನೇನಾದ್ರೂ ಶೇಖರಣೆ ಮಾಡಿ ಬೇರೆ ಏನಾದರೂ ಮೌಲ್ಯವರ್ಧಿತ ಮಾಡ್ಬೋದಲ್ವಾ? ಬರೋದಲ್ಲ ಸರ್. ಜ್ಯೂಸ್ ಪಾಕೆಟ್ ಮಾಡ್ಬೋದು, ಬೇರೆ ಏನಾದ್ರೂ ಮಾಡ್ಬೋದಲ್ವಾ ಸರ್? ಅದು ಯಾಕಂದ್ರೆ ಡೇಟ್ ಮುಗಿದಿರ್ತದೆ ಸರ್. ಮುಗಿದಿರ್ತದೆ ಹಣ್ಣಿನ ಅಂತ ಅಲ್ಲಿ ತಿನ್ನೋ ಅಂತ ಇರೋದಲ್ಲ ಸರ್ ಅಲ್ಲಿ. ಯಾಕಂದ್ರೆ ಹಣ್ಣು ಕಳೆತಿರ್ತದೆ, ನಾವು ಬೀಜ ಬಲೀಲಿ ಅಂತೇಳಿ ಜಾಸ್ತಿ ದಿವಸ ಬಿಟ್ಟಿರ್ತೀವಲ್ರಿ. ಬಿಟ್ಟಿರ್ತೀವ್ರಿ. ಸೊ ಹಾಗಾಗಿ ಹಣ್ಣಿನ ಬೀಜ ಮಾತ್ರ ಅದು ಬೀಜ ಉಪಯೋಗ ಬರ್ತದೆ. ಹಣ್ಣು ಯಾವುದೇ ಬೇರೆ ಯಾವುದಕ್ಕೂ ಮೌಲ್ಯವರ್ಧನೆ ಬೆಳೆಗೆ ಬರೋದಿಲ್ಲ, ಮೌಲ್ಯವರ್ಧನೆ ಚಟುವಟಿಕೆಗೆ ಬರೋದಿಲ್ಲ. ಸೊ ಅದು ವ್ಯರ್ಥವಾಗಿ ಹೋಗ್ತದೆ ಸರ್. ಸರಿ, ಈಗ ಈ ಪರಾಗಸ್ಪರ್ಶ ಅಂತ ಹೇಳಿದ್ರೆ ನೀವು, ಈ ಕ್ರಿಯೆ ಹೇಗೆ ನಡೀತದೆ, ಅದು ಯಾರ್ಯಾರು ಮಾಡ್ತಾರೆ? ಲೇಬರ್ಸ್ ಅವರು, ನುರಿತವರು, ಅನುಭವಸ್ಥರು ಇರ್ತಾರೋ ಅಥವಾ ಹೇಗೆ ಅದೇ? ಈ ನಮ್ಮ ಭಾಗದಲ್ಲಿ ಎಲ್ಲರೂ ನುರಿತವ್ರೆ ಸರ್. ಈ ದಿನಂಪ್ರತಿ ಅದೇ ಕೆಲಸ ಆಗಿಬಿಟ್ಟವೆ ಸರ್. ನಮ್ಮಲ್ಲಿ ಬೀಜೋತ್ಪಾದನೆ ಕೆಲಸ ಇರೋದ್ರಿಂದ ಎಲ್ಲರಿಗೂ ಅದೇ ಅನುಭವ ಸರ್. ಗಂಡು ವೆರೈಟಿ ಕೊಟ್ಟಿರ್ತಾರೆ ಸರ್. ಆ ಗಂಡು ಮಗ್ಗೆ ತೊಗೊಂಡೋಗಿ ಅದಕ್ಕೆ ನಾವು ಪರಾಗಸ್ಪರ್ಶ ಮಾಡ್ತೀವಿ ಮುಂಜಾನೆ 8:30 ಬೆಳಗ್ಗೆ 6 ನಿಗದಿತ ಸಮಯ ಬೆಳಗಿನ ಟೈಮಲ್ಲಿ 8:30 ಲಾಸ್ಟ್ ಟೈಮ್ ರೀ. ಅದು ಎಣ್ಣೆಗೆ ಅದಕ್ಕೆ ಪೌಡ್ರ್ ನಾವು ಮಗ್ಗೆ ಸುಲಿದು ಅದು ಗಂಡು ಮಗ್ಗೆನ ಅದು ಪರಾಗಸ್ಪರ್ಶ ಮಾಡಿಸ್ತೀವಿ ಸರ್. ಅದು ಪೌಡ್ರನ್ನ ಅದಕ್ಕೆ ಪರಾಗ ಮಾಡಿಸ್ತೀವಿ ಸರ್. ಯಾವ್ದನ್ನು ಕಟ್ ಮಾಡ್ತೀರಿ? ಗಂಡಿನ ಕಟ್ ಮಾಡ್ತಾರೆ, ಹೆಣ್ಣಿನ ಮೇಲೆ ಹೂವಿನ ದಳಗಳು ಇರ್ತಾವೆ ಸರ್. ಅದನ್ನು ತೆಗಿಬೇಕು ಸರ್. ಗಂಡು ಬಳ್ಳಿಯಲ್ಲಿ ಹೂವಿನ ಹೂವುಗಳು ಇರ್ತಾವೆ ಸರ್. ಆ ಹೂಗಳನ್ನು ಅದಕ್ಕೆ ಪರಾಗಸ್ಪರ್ಶ ಮಾಡ್ತೀರಿ. ಕಾಯಿ ಬಿಡೋದು ಗಂಡು ಇದ್ರಲ್ಲ, ಹೆಣ್ಣಿನ ಗಂಡಿನೇ ಸ್ವಲ್ಪ ಕೊಟ್ಟಿರ್ತಾರೆ. 500 ಬೀಜಗಳನ್ನ ಕೊಟ್ಟಿರ್ತಾರೆ ಗಂಡು. ಅದು 3000 ಬೀಜ ಹಿಂಗೆ ಕೊಟ್ಟಿರ್ತಾರೆ ಸರ್. ಈಗ ಅದು ಹೆಣ್ಣಿನ ಬಳ್ಳಿ ಗಂಡಿನ ಬಳ್ಳಿ ಅಂತ ಹೇಗೆ ಐಡೆಂಟಿಫೈ ಮಾಡ್ತಾರೆ? ಅವರು ಆಧಾರಿತ ಮಾಡಿರ್ತಾರೆ, ಶಿಫಾರಸು ಮಾಡಿರ್ತಾರೆ ಸರ್. ಮಾಡಿರ್ತಾರೆ ಸರ್. ಅಂದ್ರೆ ನೀವು ಸಾಲ ಬೇರೆ ಬೇರೆ ಹಾಕೊಂಡಾಗ ಹಾಕೊಂಡಿರ್ತೀವಿ ಸರ್. ಇದು 8 ದಿವಸ ಮುಂಚಿತ ಊರ್ಕೊಂಡಿರ್ತೀವಿ ಸರ್. ಅದು 8 ದಿವಸ 7 ದಿವಸ ಒಂದು ವಾರ ಹಿಂದೆ ಮಾಡ್ತೀವಿ ಸರ್. ಆ ಎಲ್ಲ ಇದರಲ್ಲಿ ಪ್ರೊಸೆಸ್ ಅಲ್ಲಿ ಅವರು ಕಂಪ್ನಿಯವ್ರು ನಿಮ್ ಜೊತೆಗೆ ಇರ್ತಾರಾ? ಇರ್ತಾರೆ ಸರ್. ಕೆಲವು ಕಂಪ್ನಿಯವರು ವಾರಕ್ಕೊಂದ್ಸರಿ ವಾರದಲ್ಲಿ ಡೈಲಿ ವಿಸಿಟ್ ಮಾಡ್ತಾರೆ ಕೆಲವ್ರ ಕಡೆ. ಅದು ಸ್ವಲ್ಪ ಬೆಳೆ ಆಧಾರಿತ, ನಾವು ಏರುಪೇರು ಏನು ಬಂತಂದ್ರೆ ನಾವು ಫೋನ್ ಮಾಡ್ತೀವಿ, ಕರೆಸ್ತೀವಿ, ಅವ್ರು ಮಾಡ್ತಾ ಸರಿ ಮಾಡ್ತಾರೆ ಸರ್. ಏನಾದರೂ ಸಮಸ್ಯೆಗಳಿದ್ರೆ ಬರ್ತಾರೆ? ಬರ್ತಾರೆ. ಔಷಧಿ ಇರೋ ಏನು ಬರ್ಕೊಡ್ತಾರೆ. ವಾತಾವರಣ ಏರುಪೇರು ಆದ್ರೆ ಅದು ಔಷಧಿಗಳನ್ನ ಮಾಡಿಕೊಟ್ಟು ಹೋಗ್ತಾರೆ ಸರ್ ಅವರು. ಜೊತೆಗೆ ತರಕಾರಿ ಬೆಳೆಯ ಸೀಡ್ಸ್ ಅನ್ನು ಸಹಿತ ಮಾಡ್ತಾ ಇದ್ರಿ, ಬೀಜೋತ್ಪಾದನೆ ಮಾಡ್ತಾ ಇದ್ರಿ ನೀವು, ತುಪ್ರಿ ಇದನ್ನೇ ಮಾಡ್ತಾ ಇದ್ರಿ ಅಂತ ಹೇಳಿದ್ರಿ. ಈ ತುಪ್ರಿ ಬೀಜೋತ್ಪಾದನೆ ಚಟುವಟಿಕೆ ಹೇಗೆ, ಅದಕ್ಕೆ ಇದಕ್ಕೂ ಏನೇನು ವ್ಯತ್ಯಾಸ ಇದೆ ಕಲ್ಲಂಗಡಿಗೂ ಇದಕ್ಕೂ? ಕಲ್ಲಂಗಡಿ ಅಂದರೆ ನೆಲದ ಮೇಲೆ ಬೆಳೆಸ್ತೀವಿ ಸರ್ ನಾವು ಬಳ್ಳಿ. ತುಪ್ರಿ ಅಂದರೆ ಅವನ್ನೆಲ್ಲ ಕೋಲ್ ಹಾಕಿ ಕಟ್ಬೇಕು ಸರ್ ನಾವು, 6 ಫುಟ್ ಕೋಲ್ ಹಾಕಿ 4 ಬಳ್ಳಿಗೊಂದು ಗೂಟಗಳನ್ನ ಹಾಕಿ ಕಟ್ಟಿ ಬೆಳೆಸ್ತೀವಿ ಸರ್ ಮೇಲೆ. ಮೇಲೆ ಬಂದಮೇಲೆ ಮತ್ತೆ ಅದು 5 ಫುಟ್ ಬಳ್ಳಿ ಬೆಳೆದ ಮೇಲೆ ನಾವು ಕಾಯಿಗೆ ಪರಾಗಸ್ಪರ್ಶ ಮಾಡಿ ಬೀಜೋತ್ಪಾದನೆ ಮಾಡ್ಕೊಂತೀವಿ. ಬೀಜೋತ್ಪಾದನೆ ಮಾಡ್ಕೊಳ್ತೀವಿ. ಇವೆರಡೂ ಬೀಜೋತ್ಪಾದನೆಗಳು ಇವತ್ತು ನಿಮ್ಮಲ್ಲಿ ಇನ್ನೂ ನಿರಂತರವಾಗಿ ಇದ್ದಾವೆ, ಹೌದಾ? ಇದು ವಾರ್ಷಿಕ ಆದಾಯ ನಿಮ್ಮ ಕುಟುಂಬಕ್ಕೆ, ಅಂದರೆ ಒಂದು ಕುಟುಂಬ ನೆಮ್ಮದಿಯಿಂದ ಸಾಲ ಸೌಲಭ್ಯಗಳಿಲ್ಲದೆ ಏನಾದರೂ ದಿಢೀರ್ನ ಯಾವುದೇ ಖರ್ಚುಗಳು ಬಂದರೆ ನಿಭಾಯಿಸ್ಲಿಕ್ಕೆ ಸಾಧ್ಯ ಆಗಿದೆನಾ? ಸಾಧ್ಯ ಆಗ್ತದೆ ಸರ್, ಸಾಧ್ಯ ಆಗ್ತದೆ ಸರ್. ಅದು ಒಂದೇ ಟೈಮ್ಗೆ ಏಕಾಂತದಲ್ಲಿ ಅಮೌಂಟ್ ಬರ್ತದೆ ಸರ್, ಅದು ನಮಗೆ ಅನುಕೂಲತೆ ಆಗ್ತದೆ ಸರ್. ಹನುಮಪ್ಪರು, ಈಗ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮಕ್ಕಳು ಅವ್ರ ಬಗ್ಗೆ ಹೇಳಿ, ಏನೇನು ಓದ್ತಾ ಇದ್ದಾರೆ, ಏನೇನು ಮಾಡಿಸ್ತಾ ಇದ್ದೀರಿ, ಏನೇನು ಕನಸುಗಳಿದ್ದಾವೆ ಮಕ್ಕಳು? ಇನ್ನೊಬ್ಬನು 7ನೇ ಕ್ಲಾಸ್ ಓದ್ತಾನ್ರಿ, ಇನ್ನೊಬ್ಬನು 4ನೇ ಕ್ಲಾಸ್, ಒಬ್ಬ ಚೆನ್ನಾಗಿ ಇದ್ದಾರೆ. ನಮ್ಮ ಕುಟುಂಬದವರು ಮನೆಯಲ್ಲೇ ತೋಟ ಎಲ್ಲ ಕೆಲಸ ಮಾಡ್ತೀವಿ ಸರ್, ರೈತರ ರೈತ ಕುಟುಂಬ. ನಾವು ಮೊದಲಿಗೆ ಟೈಲರಿಂಗ್ ಮಾಡ್ತಿದ್ವಿ, ಇತ್ತೀಚೆಗೆ ನಾವು ಬಿಟ್ಟಿದ್ದೀವಿ ಸರ್. ಟೈಲರಿಂಗ್ ಮಾಡ್ತಾ ಇದ್ದೀವಿ, 10 ವರ್ಷ ಮಾಡಿ ಈಗ 5 ವರ್ಷ ಬಿಟ್ಟಿದ್ದೀವಿ ಸರ್. ನಮ್ಮಣ್ಣರೊಬ್ರು ಬೇರೆ, ಅದಕ್ಕೆ ನಮ್ಮ ಜಮೀನನ್ನು ನೋಡ್ಕೊಳಕ್ ನಾವು ಕಡಿಮೆ ಮಾಡ್ಕೊ. ಈಗ ಟೈಲರಿಂಗ್ ಸಂಪೂರ್ಣ ಬಿಟ್ಟಿದ್ದೀರೋ ಅಥವಾ ಪಾರ್ಟ್ ಮಾಡ್ತೀವಿ ಸರ್? ಮಾಡ್ತೀರಿ, ಯಾವಾಗ ಒಂದು ಟೈಮ್ ಸರ್. ನಮ್ಮ ಕೆಲಸ ತೋಟದ ಕೆಲಸ ಇಲ್ದಾಗ ಮಾಡ್ಕೊಳ್ಳ ಸರ್. ಈ ಭಾಗದಲ್ಲಿ ನಿಮ್ಮ ಟೈಲರಿಂಗ್ ವೃತ್ತಿಗೆ ಬೇಡಿಕೆ ಇದೆನಾ? ಬೇಡಿಕೆ ಇದೆ ಸರ್. ಬಟ್ಟೆ ಹೊಲಿಸ್ಕೊಳಕ್ ಬರ್ತದೆ ಸರ್? ಇದೆ ಸರ್, ನಾವೇ ಬಿಟ್ಟಿದ್ದೀವಿ ಸರ್. ಅಲ್ಲ, ಇತ್ತೀಚೆಗೆಲ್ಲ ರೆಡಿಮೇಡ್ ಬಟ್ಟೆಗಳೆಲ್ಲ ಜಾಸ್ತಿ ಆಗ್ತಾ ಇರೋದ್ರಿ ಮಾರ್ಕೆಟ್ ಹಳ್ಳಿಗಳಲ್ಲಿದೆ. ಆಯ್ತು ಸರ್, ರೆಡಿಮೇಡ್ ಹಾಕೋರು ಕಡಿಮೆ ಸರ್. ಅಂದ್ರೆ ರೈತರು ಉಡುಪುಗಳೇನು ಸಿಗೋಲ್ಲ ಸರ್, ಹಾಗಾಗಿ ಅವು ಜೋತರ ಶರ್ಟ್ಗಳನ್ನ ಉಡೋರೆಲ್ಲ, ಮತ್ತೆ ಬೇಡಿಕೆ ಇದೆ ಸರ್, ಗ್ರಾಮೀಣ ಭಾಗದಲ್ಲಿ ಎಲ್ಲ ಬೇಡಿಕೆ ಇದೆ ಸರ್. ಅದು ಹೇಗೆ ಇದೆ ನಿಮ್ಗೆ ಮಾಸಿಕ ಆದಾಯ? ಅದು ಒಳ್ಳೇದ್ರಿ, ಅದು ನಾವು ಇವಾಗ ಬಿಟ್ಟಿದ್ದೀವಿ ಸರ್. ಬಿಟ್ಟಿದ್ದೀರಿ, ಒಳ್ಳೆ ಕೆಲಸ ರೀ. ಸ್ವಲ್ಪ ಹೆಚ್ಚು ಮಾಡಕ್ ಆಗದಲ್ಲ ಸರ್, ಆದ್ರೆ ಅತಿಯಾಗಿ ಕೂತ್ಕೊಂಡು ದಣಿವೆ ಆಗುತ್ತೆ ಸರ್, ಸ್ವಲ್ಪ ಮನುಷ್ಯ ಚಲನವಲನ ಇರ್ಬೇಕು ಸರ್. ಹಾಗಾಗಿ ನಾವು ಸ್ವಲ್ಪ ಒಂದ್ ಕಡೆ ಗಮನ ಹರಿಸಿದ್ವಿ ಸರ್. ಸಾಮಾನ್ಯವಾಗಿ ರೈತರು ತಮ್ಮ ಮಕ್ಕಳಿಗೆ ಕೃಷಿಯನ್ನ ಕಲಿಸೋದಕ್ಕೆ ಹಿಂದೇಟ್ ಹಾಕ್ತಾರೆ, ನಿಮ್ಮ ಸ್ವಭಾವ? ಮಾಡ್ಬೇಕು ಸರ್, ಕೃಷಿಯಲ್ಲಿ ಖುಷಿ ಇದೆ ಸರ್, ಆರೋಗ್ಯ ಇರ್ತದ ಮನುಷ್ಯನಿಗೆ, ಮಾಡ್ಬೇಕು ಸರ್. ನಮ್ಮ ಮನೆಯ ಬಳಕೆಗಂತೂ ನಾವು ಮಾಡ್ಕೋಬೇಕು ಸರ್. ಏನಂದ್ರೆ ಈಗ ಬಹಳ ಕಷ್ಟದ ಕೆಲಸ, ಇದ್ರೆ ಲಾಭ ಇಲ್ಲ, ಕಷ್ಟ ಆರೋಗ್ಯ ಇಲ್ಲ, ಇದನ್ನೆಲ್ಲ ಬೇಡ, ಚೆನ್ನಾಗಿ ಹೋದ್ರೆ ಬೇರೆ ಏನಾದ್ರು ಕೆಲಸ ಮಾಡ್ರಿ, ಎಲ್ಲ ಹೋಗಿ ಬೇರೆ ಕಡೆ ಕೆಲಸ ಮಾಡ್ರಿ ಅಂತ ಹೇಳುವಂತ ರೈತರು ಸ್ವಲ್ಪ ಇರ್ತಾರೆ. ಈಗಿನ ಕಾಲದಲ್ಲಿ ನೋಡ್ರಿ ಸರ್, ಓದ್ಬೇಕು, ಓದ್ಬೇಕು ಸರ್, ಅದ್ರ ಜೊತೆ ಕೃಷಿ ಮಾಡ್ಕೊಂಡು ಹೋಗ್ಬೇಕು ಸರ್. ಹೋಗ್ಬೇಕು, ಕೃಷಿಯಲ್ಲಿ ನಮಗ ಸುಖ ಇದೆ ಸರ್. ಭೂಮಿ ಬೆಳೀತದೆ ಸರ್, ದುಡಿಬೇಕು, ಟೈಮ್ ಟೈಮ್ ಮಾಡಿದ್ವಿ ಅಂದ್ರೆ ಬೆಳೀತದೆ ಸರ್. ಈಗ ಏನೋ ವಾತಾವರಣ ಏರುಪೇರಿನಿಂದ ಬೆಳೆ ಕುಂಠಿತ ಆಗ್ಯಾವ ಸರ್ ಇತ್ತೀಚಿನ ದಿನಗಳಲ್ಲಿ. ಈ ಒಂದು ಲೇಬರ್ ಸಮಸ್ಯೆ, ಅದು ಇದು ಟೈಮಿಗೆ ಮಾಡಕ್ ಆಗದೆ ಲಾಸ್ ಆಗ್ತಾವ ಸರ್. ಆದ್ರೆ ಮನೆಯವ್ರು ನಿಂತು ಮಾಡಿಕೊಂಡ್ರೆ ಲಾಭ ಐತೆ ಸರ್, ಲಾಭ ಇದೆ ಸರ್, ಲಾಭದಾಯಕ ಐತೆ. ಕೃಷಿಯಲ್ಲಿ ನಮ್ಮ ಕುಟುಂಬನೇ ಅದರಲ್ಲೇ ಬಂದದ ಸರ್. ಈಗ ಒಂದು ಗಾದೆ ಮತ್ತಿದೆ ಯಜಮಾನ್ರೆ, ಬೇಸಾಯ ಮನೆ ಮಂದಿ ಎಲ್ಲ ಸಹಾಯ ಅಂತ ಹೇಳ್ತಾರೆ, ಇದರ ಅರ್ಥ ನೀವು ಹೇಗೆ ಹೇಳ್ತೀರಿ? ಇದು ಕಷ್ಟದ ಕೆಲಸನೋ ಅಥವಾ ಮನೆಯವರೆಲ್ಲರೂ ಶ್ರಮ ಪಡಲೇಬೇಕಾಗಿರ್ತಕ್ಕಂಥ ಒಂದು ಉದ್ಯೋಗನೋ ಅಂತ ಅರ್ಥ ಮಾಡ್ಕೊಳ್ತಾರೆ, ಹೇಗೆ? ಶ್ರಮ ಪಡ್ಬೇಕ್ರಿ, ಇದರಲ್ಲಿ ತಂದೆಗೆ ಮಗ ಕೈ ಜೋಡಿಸ್ಬೇಕ್ರಿ, ಅಣ್ಣನಿಗೆ ತಮ್ಮ, ಗಂಡನಿಗೆ ಹೆಂಡತಿ, ಕೈ ಜೋಡಿಸಿದಾಗ ಕೃಷಿ ಖುಷಿ ಆಗ್ತದೆ ಸರ್. ಅಂದ್ರೆ ಬೇಸಾಯ ಮನೆ ಮಂದಿ ಎಲ್ಲ ಸಹಾಯ ಮಾಡ್ಬೇಕು ಸರ್, ಎಲ್ಲರೂ ಕೈಗೂಡಿಸಬೇಕು ಅಂತ, ಎಲ್ಲರಿಗೂ ಕೆಲಸ ಇದೆ, ಎಲ್ಲರೂ ಶ್ರಮ ಪಡಬೇಕು, ಇದು ಅಂತ ಕೆಲಸ ಮಾಡ್ಬೇಕು ಸರ್. ಎಲ್ಲರೂ ಕೈಗೂಡಿಸಿ ಕೆಲಸ ಮಾಡಿದ್ರೆ ಶ್ರಮ ವಹಿಸಿದ್ರೆ ಲಾಭ ಐತ್ರಿ ಅದರಲ್ಲಿ. ಕೃಷಿಯಲ್ಲಿ ಲಾಭ ಇದೆ. ಬದಲಾದ ದಿನಮಾನಗಳಲ್ಲಿ ಈ ಕೃಷಿಯಲ್ಲಿ ತೊಡಗಿಕೊಳ್ಳುವಿಕೆ ಹೇಗಿದೆ ಜನರಲ್ಲಿ, ಅಂದ್ರೆ ನಿಮ್ಮ ಕುಟುಂಬದಲ್ಲಿ ಅಂತ ಇಟ್ಕೊಳ್ಳಿ, ಎಲ್ಲರೂ ಆಸಕ್ತಿಯಿಂದ ತೊಡಗಿಕೊಳ್ತಾ ಇದಾರೋ ಅಥವಾ ಡೈವರ್ಟ್ ಆಗ್ತಾ ಇದಾರೋ, ನಿಮ್ಮ ಹಳ್ಳಿಯನ್ನು ಗಮನದಲ್ಲಿ ಇಟ್ಕೊಂಡು ಈ ಅನುಭವ ಹೇಳಿ ನೋಡೋಣ ಹೇಗೆ. ಈ ನಮ್ಮಲ್ಲಿ ಅಂತೂ ಎಲ್ಲರೂ ಆಸಕ್ತಿಯಿಂದ ಮಾಡ್ತಾರೆ ಸರ್, ಕೃಷಿಯಲ್ಲಿ ಎಲ್ಲರೂ ಆಸಕ್ತಿಯಿಂದ ಮಾಡ್ತಾರೆ ಸರ್. ಪ್ರತಿಯೊಬ್ಬ ಕುಟುಂಬದವರು ಮನೆಯವರು ಎಲ್ಲರೂ ಪಂಪ್ಸೆಟ್ ಇದಾವೆ ಸರ್, ನಮ್ಮಲ್ಲಿ ಎಲ್ಲರೂ ಆಸಕ್ತಿಯಿಂದ ಮಾಡ್ತಾರೆ ಸರ್. ಈಗ ಅದೇ ನಮ್ಮ ವೃತ್ತಿ ಅಲ್ರಿ, ಇಲ್ಲಿ ಭೂಮಿ ಬಿಟ್ಟರೆ ಬೇರೆ ಜಮೀನಲ್ಲ, ಬೇರೆ ಕೆಲಸನೇ ಇಲ್ಲ, ಅದ್ರ ಕೂಡ ಎಲ್ಲ ಒಡನಾಟ ಸರ್. ಮಣ್ಣಿನ ಫಲವತ್ತತೆಯನ್ನು ಆಗಾಗ ಪರೀಕ್ಷೆ ಮಾಡಬೇಕು ಅಂತ ಸರ್ಕಾರಗಳು ಹೇಳ್ತಾ ಇದ್ದಾವೆ, ಕೃಷಿ ಇಲಾಖೆ ಆಗಿರ್ಬೋದು ಅಥವಾ KVK ಕೇಂದ್ರಗಳಾಗಿರ್ಬೋದು, ರೈತರಿಗೆ ಮಣ್ಣಿನ ಪರೀಕ್ಷೆ ಮಾಡೋದಕ್ಕೆ ತುಂಬ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ನೀವು ಇದರಲ್ಲಿ ತೊಡಕೊಂಡಿದ್ದೀರಾ, ಮಣ್ಣಿನ ಪರೀಕ್ಷೆ ಮಾಡಿಸಿದ್ರ ನಿಮ್ಮ ಹೊಲದ್ದು? ನಾವು ಮಾಡಿಸಿಲ್ಲ ಸರ್, ಮಾಡಿಸ್ಬೇಕು. ಹನುಮಪ್ಪ, ಈಗ ಸಾಮಾನ್ಯವಾಗಿ ಇತ್ತೀಚೆಗೆ ರೈತರೆಲ್ಲರೂ ಸಹಿತ ಸಾವಯವ ಕೃಷಿಗೆ ಒಳಗಾಗ್ತಾ ಇದ್ದಾರೆ, ನೀವು ಹೇಗೆ ಆ ಬಗ್ಗೆ ಆಸಕ್ತಿ ಇದೆಯಾ, ತೊಡಕೊಳ್ತಿದ್ದಾರೆ ಹೇಗೆ? ಸಾವಯವ ಕೃಷಿ ಮಾಡೋದ್ರಲ್ಲಿ ಒಳ್ಳೇದೈತ್ರಿ, ಖರ್ಚು ಕಡಿಮೆ ಆಗ್ತದೆ ಸರ್. ಅದರಲ್ಲಿ ಸಾವಯವ ಗೊಬ್ಬರ ಬಳಕೆ ಮಾಡೋದ್ರಿಂದ ಭೂಮಿ ತೇವಾಂಶ ಹಿಡಿದಿಟ್ಟುಕೊಡ್ತದೆ, ನೀರಿನ ಸಾಂದ್ರತೆ ಕಡಿಮೆ ಆದರೂ ಕೂಡ ಬೆಳೆ ಚೆನ್ನಾಗಿ ಬರ್ತದ್ರಿ. ಈ ಬಗ್ಗೆ ಎಲ್ಲಾದರೂ ತರಬೇತಿಗಳಿಗೆ ಹೋಗಿದ್ದೀರಾ? ತರಬೇತಿ ಹೋಗಿಲ್ಲ ರೀ, ಬೆಂಗಳೂರು ಕೃಷಿ ಇದಕ್ಕೆ ಹೋಗಿದ್ದೀವಿ ರೀ, ಭಾರತೀಯ

ಕುಪ್ಪೆ ಹಿಕ್ಕೆ ರೂಪದಲ್ಲಿ ಹೊರಹಾಕುತ್ತದೆ. ಈ ಹಿಕ್ಕೆಯು ಎರೆಗೊಬ್ಬರ ಎಂಬುದಾಗಿ ಕೃಷಿ ಕ್ಷೇತ್ರದಲ್ಲಿ ಜನಪ್ರಿಯವಾಗಿದೆ. ಇನ್ನು ಎರೆಹುಳು ಕೃಷಿಗೆ ಉತ್ತಮ ಜಾತಿಯ ಎರೆಹುಳುಗಳು, ಪಟ್ಟಣ ತ್ಯಾಜ್ಯ ವಸ್ತುಗಳು ಮತ್ತು ಯಾವುದೇ ಪ್ರಾಣಿಯ ಮಲಮೂತ್ರಗಳು ಹಾಗೂ ಕಳೆಗಳು ಇವೆಲ್ಲ ಕಚ್ಚಾ ಸಾವಯವ ವಸ್ತುಗಳು. ಖಾಲಿ ಜಾಗದ ಮತ್ತು ನೀರಿನ ಸೌಲಭ್ಯ ಹಾಗೂ ಚಪ್ಪರ ಹಾಕಲು ಸಾಮಾನು, ಹಳೆಯ ಗೋಣಿಚೀಲ ಇವೆಲ್ಲ ಬೇಕಾಗುತ್ತದೆ. ಎರೆಹುಳು ಸಾಕಲು